ಇದುವರೆಗೆ ರಾಷ್ಟ್ರೀಯ ಖಾದ್ಯ ತೈಲಗಳ ಮಿಷನ್ನಲ್ಲಿ ಎಣ್ಣೆ ತಾಳೆ ಆಯಿಲ್ ಪಾಮ್ ಕೃಷಿಗೆ ಸಿಗುವ ಸೌಲಭ್ಯಗಳನ್ನು ಕುರಿತ ಮಾಹಿತಿ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನ ಬಾಧಿಸುವಂತ ರೋಗಗಳು ಯಾವ್ಯಾವು, ಅವುಗಳ ನಿಯಂತ್ರಣ ಕ್ರಮಗಳನ್ನ ಹೇಗೆ ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ರೋಗ ವಿಜ್ಞಾನ ವಿಭಾಗದ ನಿವೃತ್ತ ವಿಜ್ಞಾನಿಗಳು ಹಾಗೂ ವಿಭಾಗೀಯ ಮುಖ್ಯಸ್ಥರೂ ಆದ ಡಾಕ್ಟರ್ ಸುಧಾ ಎಂ ಅವರು. ನಮಸ್ಕಾರ ಡಾಕ್ಟರ್ ಸುಧಾ ಅವರೇ. ನಮಸ್ತೆ ಸರ್. ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನ ಬಾಧಿಸುವಂತ ರೋಗಗಳು ಯಾವ್ಯಾವು ಅಂತೀರಿ? ಮಳೆಗಾಲದಲ್ಲಿ ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ನಿರಂತರವಾಗಿ ಮಳೆ ಬರ್ತಾನೆ ಇರುತ್ತೆ. ಎರಡು ಮುಖ್ಯವಾದ ರೋಗಗಳನ್ನ ಕಾಣ್ತೇವೆ. ಒಂದು ಕೊಳೆ ರೋಗ ಅಂತ ಹೇಳ್ತೀವಿ, ಎರಡನೇದು ಕಾಯಿಯ ಸೊಟ್ಟು ಕೊಳೆ ರೋಗ ಅಂತ ಹೇಳ್ಬೋದು ಸರ್. ಕೊಳೆ ರೋಗವನ್ನ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಕಪ್ಪು ಕೊಳೆ ರೋಗ ಅಂತ ಕರೀತಾರೆ. ಈ ಕಪ್ಪು ಕೊಳೆ ರೋಗ ಬರೋದಕ್ಕೆ ಕಾರಣವಾದಂತ ಅಂಶಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ಈ ಕಪ್ಪು ಕೊಳೆ ರೋಗ ಮಳೆಗಾಲದಲ್ಲಿ ಬರೋದು ಅಂತ ಹೇಳಿದ್ರೆ, ಈ ಒಂದು ಸಮಯದಲ್ಲಿ ರಿಲೇಟಿವ್ ಹ್ಯುಮಿಡಿಟಿ ಅಥವಾ ಆರ್ದ್ರತೆ ಅಂತ ಏನ್ ಹೇಳ್ತೀವಿ, 95% ಇರುತ್ತೆ. ಆ ಒಂದು ಹ್ಯುಮಿಡಿಟಿ ಹೆಚ್ಚಾಗಿರ್ತಕ್ಕಂತ ವಾತಾವರಣವನ್ನು ನೋಡ್ತೀವಿ. ಇನ್ನೊಂದು ಇಬ್ಬನಿ ಅಥವಾ ಮಂಜು ಇರುವಂತ ಕಂಡೀಷನ್ಸ್ ಇರ್ಬೋದು, ಅಥವಾ ಎಸ್ಟೇಟ್ಗಳಲ್ಲಿ ದಟ್ಟವಾದ ನೆರಳು ಅಂದ್ರೆ ಆಪ್ಟಿಮಮ್ ಶೇಡ್ ಇಲ್ಲದೆ ತುಂಬಾ ದಟ್ಟವಾದ ನೆರಳು ಇರುವಂತ ಕಡೆಗಳಲ್ಲಿ, ಕಣಿವೆ ಪ್ರದೇಶಗಳು, ವ್ಯಾಲಿ ರೀಜನ್ಸ್ ಅಲ್ಲಿ, ಆಮೇಲೆ ಸೂರ್ಯನ ಬೆಳಕು ಕಾಣದೇ ಇರತಕ್ಕಂತ ಪ್ರದೇಶಗಳು, ಗಾಳಿ ಆಡದೆ ಇರತಕ್ಕಂತ ಪ್ರದೇಶ ಆಗ್ಬೋದು. ಈ ಕಾರಣಗಳು ಈ ರೋಗದ ತೀವ್ರತೆ ಹೆಚ್ಚಾಗ್ಲಿಕ್ಕೆ ಕಾರಣ ಆಗತ್ತೆ ಸರ್. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲಾ ಕಡೆ ಈ ರೋಗದ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಾನು 93 ಕಾಫಿ ಬೋರ್ಡ್ ನ ಜಾಯಿನ್ ಆಗಿದ್ದೆ. ಬಟ್ ಆಗ ನಮ್ಮ CCRI ಅಲ್ಲಿ ನೋಡ್ಬೇಕಂದ್ರೆ ಹುಡ್ಕೊಂಡು ಹೋಗ್ಬೇಕಾಗಿತ್ತು ಸ್ಯಾಂಪಲ್ ನ ನೋಡ್ಲಿಕ್ಕೆ. ವ್ಯಾಲಿ ರೀಜನ್ಸ್ ಗೆ ಹೋಗ್ತಾ ಇದ್ವಿ, ಬೈಸನ್ ವ್ಯಾಲಿ ಅಂತ ಒಂದಿದೆ ನಮ್ಮ ಎಸ್ಟೇಟ್ ನಲ್ಲಿ, ಅಲ್ಲಿ ನಾವು ಹುಡ್ಕೊಂಡು ಹೋಗ್ತಾ ಇದ್ವಿ ಈ ಒಂದು ಕಪ್ಪು ಕೊಳೆ ರೋಗದ ಸ್ಯಾಂಪಲ್ ನ ತಕೊಂಡ್ ಬರ್ಲಿಕ್ಕೆ, ರಿಸರ್ಚ್ ಮಾಡ್ಲಿಕ್ಕೆ. ಬಟ್ ಈಗ ನಾವು ಒಂದ್ 4-5 ವರ್ಷಗಳಿಂದ ಕ್ಲೈಮೇಟ್ ಚೇಂಜ್ ಅನ್ನೋದನ್ನ ಎಲ್ಲ ಕಡೆ ನೋಡ್ತಾ ಇದ್ವಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೋಗದ ವ್ಯಾಪ್ತಿ ಬಹಳಷ್ಟು ಹೆಚ್ಚಾಗಿದೆ. ಮಂದಿರಬಹುದು ಅಥವಾ ಕಣಿವೆ ಪ್ರದೇಶಗಳು ಅಥವಾ ನಿರಂತರ ಮಳೆ ಇವೆಲ್ಲವೂ ಬಿಟ್ಟು ಎಲ್ಲಾ ಕಡೆ ಲೀಫ್ರೆಸ್ ಹೇಗ್ ನೋಡ್ತೀವೋ ಅಲ್ಲಿ ಎಂಟೈರ್ ಎಸ್ಟೇಟ್ ನಲ್ಲಿ ಡಿಸೀಸ್ ನ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಂಡು ಬರ್ತಾ ಇದೆ ಸರ್. ಅಂದ್ರೆ ಸತತವಾಗಿ ಬರುವಂತ ಮಳೆ, ವಾತಾವರಣದಲ್ಲಿರುವಂತ ತೇವಾಂಶ, ಜೊತೆಗೆ ಕೆಲವು ರೀತಿಯಲ್ಲಿ ಮಂಜು ಮುಸುಕದಂತ ವಾತಾವರಣ ಈ ಕಪ್ಪು ಕೊಳೆ ರೋಗ ಬರೋದಕ್ಕೆ ಮುಖ್ಯವಾದ ಕಾರಣ. ಹೌದು ಸರ್. ಹೌದು. ಜೊತೆಗೆ ದಟ್ಟವಾದಂತ ನೆರಳು. ಹೌದು. ಇದು ಒಂದು ಕಾರಣ ಅಂತ ಹೇಳಬಹುದು. ಹೌದು ಸರ್. ಹೌದು. ಅಂದ್ರೆ ಕಾಫಿ ಬೆಳೆನಲ್ಲಿ ಈ ಕಪ್ಪು ಕೊಳೆ ರೋಗವನ್ನ ಉಂಟು ಮಾಡುವಂತ ಸೂಕ್ಷ್ಮ ಜೀವಿ ಯಾವುದು ಅಂತೀರಿ? ಕಾಫಿನಲ್ಲಿ ಬಂದ್ರು ಅದೆಲ್ಲಾ ರೋಗಗಳು ಶಿಲೀಂಧ್ರದಿಂದ ಬರೋದು. ಕಪ್ಪು ಕೊಳೆ ರೋಗನು ಶಿಲೀಂಧ್ರದಿಂದ ಬರುತ್ತೆ. ಅದು ಕೊಳೆ ರೋಗ ನಾಪ್ಸಿಯ ಅಂತ ಹೇಳ್ತೀವಿ. ಇದು ಮುಖ್ಯವಾದ ಒಂದು ಸೂಕ್ಷ್ಮಾಣುಜೀವಿ. ಇದು ಇನ್ಫೆಕ್ಟೆಡ್ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ. ಇದಕ್ಕೆ ಲಿಟ್ರೇಚರ್ ಎಲ್ಲ ನೋಡ್ಬೇಕಾದ್ರೆ ನಾರ್ಮಲಿ ಇಟ್ ಬಿ ದೇರ್ ಆನ್ ದ ಪ್ಲಾಂಟ್. ಆಮೇಲೆ ನೋಡ್ಬೇಕಾದ್ರೆ ಆಲ್ಟರ್ನೇಟ್ ಹೋಸ್ಟ್ ಅಂದ್ರೆ ಈ ಫೈಕಸ್ ಸ್ಪೀಶೀಸ್ ಇದೆ ಅಲ್ಲ ಸರ್, ಆ ಗಿಡಗಳಲ್ಲಿ ಮತ್ತೆ ಸುಮಾರಷ್ಟು ವೀಟ್ಸ್ ಅಲ್ಲಿ, ಆಮೇಲೆ ಇನ್ಫೆಕ್ಟೆಡ್ ಗಿಡಗಳಲ್ಲಿ ಆಗಿರುತ್ತೆ. ಎಲ್ಲ ಇದ್ರಿ ಕೆಳಗ್ ಬಿದ್ದಿರುತ್ತೆ. ಇನ್ಫೆಕ್ಟೆಡ್ ಈ ವರ್ಷ ಗಿಡದಲ್ಲಿ ಇದೆ ಅಂತ ತಿಳ್ಕೊಳ್ಳಿ ಸರ್. ಆ ಬಾಧಿತ ಎಲೆಗಳಾಗ್ಬೋದು ಅಥವಾ ಹಣ್ಣಾಗ್ಬೋದು ಅಥವಾ ಬ್ರಾಂಚಸ್ ಆಗ್ಬೋದು, ಡೆಬ್ರೀಸ್ ನಲ್ಲೂ ಇರುತ್ತೆ. ಫಂಗಸ್ ತರ ಬೆಳ್ಕೊಂಡು ಹೈಬರ್ನೇಷನ್ ಅಂತ ಏನ್ ಹೇಳ್ತೀವಿ ಅದು ಮಾನ್ಸೂನ್ ನಲ್ಲಿ ಮಾತ್ರ ನೋಡ್ತೀವಿ ಅಂತ ಹೇಳಿದೆ ನಾನು. ಮಾನ್ಸೂನ್ ಆದ್ಮೇಲೆ ಎಲ್ಲಿ ಹೋಗುತ್ತೆ ಅದು ಖಂಡಿತ ಡಿಸಪಿಯರ್ ಆಗಲ್ಲ. ಅದು ಡೆಬ್ರೀಸ್ ನಲ್ಲಿ ಆಗ್ಬೋದು, ಪ್ಲಾಂಟ್ ಮೇಲೇನೆ ಆಗ್ಬೋದು, ಅಲ್ಲೇ ಇರುತ್ತೆ. ಅದಕ್ಕೆ ಸೂಕ್ತವಾದ ವಾತಾವರಣ ಸಿಕ್ಕತ್ತೆ, ಅವಾಗ ಅದ್ ಮತ್ತೆ ಆಕ್ಟಿವ್ ಆಗಿ ಪ್ರಾಲಿಫರೇಷನ್ ಆಗುತ್ತೆ. ಅಂದ್ರೆ ಕಾಫಿ ಪರಿಸರದಲ್ಲಿ ಈ ಕಪ್ಪು ಕೊಳೆ ರೋಗದ ಶಿಲೀಂಧ್ರ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಹಿತಕರವಾದಂತ ವಾತಾವರಣ ಸಿಕ್ಕ ತಕ್ಷಣ ಅದು ಮತ್ತೆ ತನ್ನ ಸುಪ್ತಾವಸ್ಥೆಯಿಂದ ಕ್ರಿಯಾಶೀಲವಾಗಿ ಈ ಕಪ್ಪು ಕೊಳೆ ರೋಗವನ್ನ ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಈ ಕಪ್ಪು ಕೊಳೆ ರೋಗದ ಪ್ರಾರಂಭಿಕ ಲಕ್ಷಣಗಳು ಹೇಗೆ ಪ್ರಾರಂಭವಾಗ್ತವೆ ಅಂತೀರಿ? ಎಲ್ಲಿ ಪ್ರಾರಂಭವಾಗ್ತವೆ? ಕಪ್ಪು ಕೊಳೆ ರೋಗ ಎಲೆ ಮೇಲೆ ನೋಡ್ತೀವಿ, ಆಮೇಲೆ ಬೆಳವಣಿಗೆ ಆಗ್ತಕ್ಕಂತ ಬ್ರಾಂಚಸ್ ಮೇಲೆ ನೋಡ್ತೀವಿ, ಬೆಳೀತಾ ಇರ್ತಕ್ಕಂತ ಹಣ್ಣುಗಳ ಮೇಲೂ ನೋಡ್ತೀವಿ. ಇನಿಷಿಯಲಿ ಬಿಳಿ ದಾರದ ನೂಲ್ನಂತೆ ಕಾಣುತ್ತೆ, ಅದನ್ನು ಬೆಲೆಯ ಕೆಳಭಾಗದಲ್ಲಿ ಬೆಳೀತಾ ಹೋಗುತ್ತದೆ. ಹಾಗೆ ಬೆಳ್ಕೊಂಡು ಹೋಗಿ ನಂತರ ಕೊನೆಯವರೆಗೂ ರೆಂಬೆನಲ್ಲಿ ಇದ್ರೆ ಕೆಳಗಡೆ ಎಲೆಯಿಂದ ಬೆಳ್ಕೊಂಡು ಮತ್ತೆ ನೋಡ್ ಅಂಡ್ ಇಂಟರ್ ನೋಡ್ ಗೆ ಬೆಳೆದು ಅಂದನ್ ಕಾಯಿ ಮೇಲೂ ಬೆಳ್ಕೊಂಡು ಅಂದನ್ ಫುಲ್ ಬ್ರಾಂಚ್ ಗೆ ವ್ಯಾಪಿಸ್ಕೊಳ್ಳುತ್ತೆ. ಅಂದ್ರೆ ನಾವು ಈಗ್ಲೂ ನೋಡ್ಬೋದು ಕಣ್ಣಿಗೆ ಕಾಣುತ್ತೆ ಬೆಳೀತಾ ಇರ್ತಕ್ಕಂಥದ್ದು, ಒಂದು ತೆಳುವಾದ ದಾರದಂಗೆ ಕಾಣುತ್ತೆ. ಶಿಲೀಂಧ್ರದ ಎಲೆಗಳು ಕಾಣಬಹುದು ನಾವು. ಹೌದು ಹೌದು. ಅಂದ್ರೆ ತೊಂದರೆ ಆದ್ಮೇಲೆ ಎಲೆಗಳೆಲ್ಲ ಉದುರುತ್ತವಾ? ಅದು ಇನಿಷಿಯಲ್ ಸ್ಟೇಜಸ್ ಆಗುತ್ತೆ. ಮತ್ತೆ ಮಳೆ ಎಲ್ಲ ಜಾಸ್ತಿ ಬಂದಾಗ ಏನಾಗುತ್ತೆ, ಈ ಒಂದು ಪ್ಯಾರಾಸಿಟೈಸರ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಪ್ಯಾರಾಸಿಟೈಸ್ ಮಾಡೋದು ಇನ್ಫೆಕ್ಟೆಡ್ ಪೋರ್ಷನ್ಸ್ ನಲ್ಲಿ ಇಟ್ ಅಬ್ಸಾರ್ಬ್ ಆಲ್ಮೋಸ್ಟ್ ಆಲ್ ದ ನ್ಯೂಟ್ರಿಷನ್ಸ್, ರಾಟಿಂಗ್ ಶುರು ಆಗುತ್ತೆ ಸರ್. ಇನಿಷಿಯಲಿ ನೋಡುವಾಗ ನಿಲ್ವಾಗ ನೂಲಿನ ತರ ಬೆಳೆಸ್ಕೊಂಡು ಹೋಗಿರುತ್ತೆ. ಸಿವಿಯರ್ ಕಂಡೀಷನ್ಸ್ ನಲ್ಲಿ ಅದು ಬೆಳೀತಾ ಎಲೆ ಒಳಗಡೆ ಎಲ್ಲ ಹೋದಾಗೇನೆ ಬ್ರೌನಿಶ್ ಕಲರ್ ಆಗುತ್ತೆ, ಆಮೇಲೆ ಕಪ್ಪು ಕಲರ್ ಗೆ ಬಣ್ಣ ತಿರುಗುತ್ತೆ ಸರ್. ಆ ಒಂದು ಚೇಂಜ್ ಇನ್ ಕಲರ್ ಗೆ ಕಪ್ಪು ಕೊಳೆ ರೋಗ ಅಂತ ಹೇಳ್ತೀವಿ. ಅಂತಿಮವಾಗಿ ಎಲೆಗಳೆಲ್ಲ ಉದುರುತ್ತವ? ಖಂಡಿತ ಸರ್. ಲಕ್ಷಣ ಏನಪ್ಪಾ ಅಂತಂದ್ರೆ ಬೆಳೀತಾ ಇರೋ ಹಣ್ಣು ಮತ್ತೆ ಎಲೆಯ ಕೊಂಬೆಗಳಾಗ್ಬೋದು ಅವೆಲ್ಲ ಕಪ್ಪಾಗುತ್ತೆ, ಕೊಳೆಯುತ್ತೆ, ಮತ್ತೆ ಬಾಧಿತ ಎಲೆಗಳು ಕೊಂಬೆಗಳಿಂದ ಬೇರ್ಪಡ್ಕೊಳ್ಳುತ್ತೆ ಸರ್. ಬೇರ್ಪಡೋದು ಹೇಗೆ ಅಂದ್ರೆ ದಾರದಂತ ಸಿಲಿಂಡರ್ ಎಲೆಗಳ ಮೂಲಕ ಅದು ನೇತಾಡ್ತಾ ಇರುತ್ತೆ. ಇನ್ನ ಕಾಯಿಗಳಿಗೆ ಬಂದ್ರೆ ಕಾಯಿಗಳು ಉದುರೋಗುತ್ತೆ ಸರ್. ಎಲೆಗಳು ಹೇಗೆ ಬ್ರೌನ್ ಆಗಿ ಬ್ಲಾಕ್ ಆಗುತ್ತೆ ಅದೇ ತರ ಬಳಿತಾ ಇರತಕ್ಕಂತ ಕಾಯಿಗಳ ಸಮೇತನು ಬ್ರೌನಿಶ್ ಆಗಿ ಬ್ಲಾಕ್ ಆಗಿ ಅಲ್ಲೇ ಕೊಳಚೋಗುತ್ತೆ ಸರ್. ಅದು ಬೆಳವಣಿಗೆ ಆಗೋದೇ ಇಲ್ಲ. ಅಂದ್ರೆ ಇದು ಎಷ್ಟು ಮಟ್ಟಿಗೆ ಆರ್ಥಿಕ ನಷ್ಟ ಉಂಟು ಮಾಡುತ್ತೆ ಅಂತಾರೆ ಈ ಕಾಫಿ ಬೆಳೆಗೆ? ಕಾಫಿ ಬೆಳೆನಲ್ಲಿ ಓವರ್ ಆಲ್ ಒಂದು ಎಸ್ಟೇಟ್ ಅಂತ ತಕೊಂಡ್ರೆ ಸರ್, ಕಾಫಿ ಲೀಫ್ ರಶ್ ಬಂದ ಹಾಗೆ ಎಂಟೈರ್ ಎಸ್ಟೇಟ್ ನಲ್ಲಿ ಬ್ಲಾಂಕೆಟ್ ಏರಿಯಾದಲ್ಲಿ ಈ ರೋಗ ಬರೋದಿಲ್ಲ ಸರ್. ಅಲ್ಲಲ್ಲಿ ಅಲ್ಲಲ್ಲಿ ಎಂಡೆಮಿಕ್ ಪ್ಯಾಚಸ್ ಅಲ್ಲಿ ಮಾತ್ರ ನೋಡ್ತೀವಿ. ಓವರ್ ಆಲ್ ಎಸ್ಟೇಟ್ ತಗೊಳ್ಳುವಾಗ 10-20% ನಷ್ಟ ಖಂಡಿತ ಬಂದೇ ಬರುತ್ತೆ. ಇಂಡಿವಿಜುವಲ್ ಪ್ಲಾಂಟ್ ತಗೊಂಡ್ರೆ ಸಿವಿಯರ್ ಕಂಡೀಷನ್ ಆಫ್ ಇನ್ಫೆಕ್ಷನ್ ಇರುವಾಗ 70% ಗಿಂತ ಜಾಸ್ತಿ ಇರುತ್ತೆ. ಅಂದ್ರೆ ಕಾಫಿ ಬೆಳೆಯುವ ಎಲ್ಲಾ ಪ್ರದೇಶಗಳಲ್ಲೂ ಇದು ಕಂಡು ಬರುತ್ತೆ ಅಂತ ಹೇಳ್ಬೋದು? ಹೌದು ಸರ್. ನಮ್ಮ ಇಂಡಿಯಾದಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಅಲ್ಲಿ ಯಾವ ಯಾವ ಪ್ರದೇಶ ಇದೆ ಅಲ್ಲಿ ಎಲ್ಲ ಕಡೆನೂ ಇದೆ ಸರ್. ಈಗ ಕರ್ನಾಟಕದಲ್ಲಿ ತಗೊಂಡ್ರೆ ಎಲ್ಲ ಕಡೆ ಇದೆ ಸರ್. ತಮಿಳ್ನಾಡಲ್ಲಿ ಸಮ್ ಪಾರ್ಟ್ಸ್ ಆಫ್ ತಮಿಳ್ನಾಡ್ ಮಾತ್ರ ಇದೆ, ಬಟ್ ಕರ್ನಾಟಕದಲ್ಲಿ ಮತ್ತೆ ವೈನಾಡಲ್ಲಿ ತುಂಬಾ ಜಾಸ್ತಿ ಇದೆ ಸರ್. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಕೊಡಗು ಜಿಲ್ಲೆ ಇವೆಲ್ಲ ಕಂಡುಬರುತ್ತೆ? ಹೌದು ಸರ್, ಹೌದು. ಈವನ್ ಹಾಸನ್ ಆಗ್ಬೋದು, ಎಲ್ಲ ಕಡೆ ಇದೆ ಸರ್. ಈ ರೋಗ ಬರೋದಕ್ಕಿಂತ ಮುಂಚೆ ಅದನ್ನ ತಡೆಗಟ್ಟೋದಕ್ಕೆ ಕೆಲವೊಂದು ಕ್ರಮಗಳನ್ನ ಅನುಸರಿಸೋದು ಬಹಳ ಮುಖ್ಯ. ಹೌದು ಸರ್. ಈ ಕಪ್ಪು ಕೊಳೆ ರೋಗ ಬರದಿರೋ ಹಾಗೆ ಹೇಗೆ ಅದನ್ನ ತಡೆಗಟ್ಟುವಂತ ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ ಸರ್? ಈಗ ಬರದೇ ಇರೋದಕ್ಕಾಗಿ ಪ್ರಿವೆನ್ಷನ್ ಮಾಡಬಹುದು, ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ವಿ ಕ್ಯಾನ್ ಮ್ಯಾನೇಜ್ ದ ಡಿಸೀಸ್ ಅಂತ. ಅಂದ್ರೆ ತಡೆಗಟ್ಟೋದು ಹೇಗೆ ಅಂತೀರಿ ಬರದಾಗಿ? ತಡೆಗಟ್ಟೋದು ಅಂತಂದ್ರೆ ಸಮಗ್ರ ರೋಗ ನಿರ್ವಹಣಾ ವಿಧಾನಗಳನ್ನ ಅನುಸರಿಸಬೇಕಾಗುತ್ತೆ ಸರ್. ಕಪ್ಪು ಕೊಳೆ ರೋಗ ಇರುವಂತಹ ಪ್ರದೇಶದಲ್ಲಿ ಮಳೆಗಾಲ ಆರಂಭ ಮುಂಚೆನೆ ನೆರಳಿನ ಪ್ರಮಾಣನ ಕಡಿಮೆ ಮಾಡ್ಕೊಳ್ಬೇಕು, ಅದು ಫಾರ್ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಅಂದ್ರೆ ಕೆಲವು ಕಡೆ ಎಲ್ಲ ನೋಡ್ತೀವಿ, ಚಿಕ್ಕಮಂಗ್ಳೂರಲ್ಲಿ ಸುಮಾರು ಕಡೆ ನೆರಳಿನ ಮರಗಳನ್ನ ಸಿಲ್ವರ್ ವರ್ಕ್ ಆಗಿ ವಿಶೇಷವಾಗಿ ಅವರು ಒಂದೇ ಮೊನೋಕಲ್ಚರ್ ಅಂತ ಏನ್ ಹೇಳ್ತೀವಿ ಅದನ್ ಮಾತ್ರ ಇರುತ್ತೆ ಅಂತ, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಆಮೇಲೆ ಮಾನ್ಸೂನ್ ಮುಂಚೆನೆ ಸಿಂಪರಣೆ ಮಾಡ್ಕೊಳ್ಬೇಕು. ಸಿಂಪರಣೆ ಮಾಡಕ್ ಮುಂಚೆನೆ ಆಲ್ರೆಡಿ ಗೊತ್ತಿದೆ ಇಂತಹ ಒಂದು ಜಾಗದಲ್ಲಿ ಎಂಡೆಮಿಕ್ ಪ್ಯಾಚಸ್ ಅಲ್ಲಿ ಈ ಒಂದು ರೋಗ ಬರುತ್ತೆ ಅಂತ, ಆ ಒಂದು ಏರಿಯಾಗಳಲ್ಲಿ ನೆರಳಿನ ಮರಗಳದ್ದು ಎಲೆ ಬಿದ್ದಿರೋದು ಅಥವಾ ಒಣ ಕೊಂಬೆಗಳು ಏನಾಗಿರೋದು, ಚಿಗುರದ್ದು, ಒಣಗಿದ ಎಲೆಗಳು ಏನೇನಿದೆ ಅಂತದೆಲ್ಲವನ್ನು ಕಟ್ ಮಾಡಿ ತೆಗಿಬೇಕು. ಅಂದ್ರೆ ಉತ್ತಮವಾದ ಗಾಳಿ ಆಡುವಂತೆ ಮಾಡಬೇಕು. ಎಲ್ಲ ಪ್ಲಾಂಟರ್ಸ್ ಸ್ಪ್ರೇ ಮಾಡ್ತಾ ಇದಾರೆ, ಇಂತಹ ಸಮಯದಲ್ಲಿ ಸ್ಪ್ರೇ ಮಾಡೋದ್ರಿಂದ ಖಂಡಿತ ಯಾವ್ದು ಉಪಯೋಗ ಆಗೋದೇ ಇಲ್ಲ. ಮಳೆ ಬರೋ ಮುಂಚೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್ ನಲ್ಲಿ 1% ಆಲ್ಕಲೈನ್ ಬೋರೋನ್ ಮಿಕ್ಸ್ಚರ್ ಅನ್ನು ಸಮರ್ಪಕವಾಗಿ ಸಿಂಪರಣೆ ಮಾಡೋದು ಬಹಳ ಸೂಕ್ತ, ಈ ಒಂದು ರೋಗವನ್ನ ತಡೆಗಟ್ಟಬಹುದು ಸರ್. ಅಂದ್ರೆ ಬೋರ್ಡೋ ಮಿಶ್ರಣವನ್ನ ಸಿಂಪರಣೆ ಮಾಡೋದು ಮುಂಚಿತವಾಗಿ ಇದನ್ನ ತಡೆಗಟ್ಟೋದಕ್ಕೆ ಅನುಕೂಲ ಆಗುತ್ತೆ ಅಂತೀರಿ? ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ, ರೋಗ ಬರೋ ಮುಂಚೆನೆ ಮಾಡ್ಕೊಳ್ಬೇಕು. ರೋಗ ಬಂದ ನಂತರ ಬೋರ್ಡೋ ಮಿಶ್ರಣ ಖಂಡಿತವಾಗ್ಲೂ ಎಫೆಕ್ಟಿವ್ ಆಗಿ ಇರೋದಿಲ್ಲ. ಈಗ ಒಂದ್ಸರಿ ರೋಗ ಬಂದಿದೆ ಅಂತ ತಿಳ್ಕೊಂಡ್ರೆ ಏನು ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳಬಹುದು? ಅಂದ್ರೆ ಅಲ್ಲಲ್ಲೇ ಬರುತ್ತೆ ಚದರದಂತೆ ಅಂತ ತಾವ್ ಹೇಳಿದ್ರಿ, ಬೇರೆ ಪ್ರದೇಶಗಳಿಗೆ ಹರಡದಂತೆ ತಡೆಯೋದಕ್ಕೆ ಮತ್ತೆ ಬಂದ ಮೇಲೆ ಏನು ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ? ಒಳ್ಳೆ ಪ್ರಶ್ನೆ ಸರ್. ಈಗ ಪ್ರೆಸೆಂಟ್ ಕ್ಲೈಮೇಟ್ ಸಿಚುಯೇಷನ್ ನಾವು ಸುತ್ತಮುತ್ತಲು ಇರ್ತಕ್ಕಂಥ ಎಸ್ಟೇಟ್ಗಳಲ್ಲಿ ಇನ್ನಷ್ಟು ಕ್ವೈರೀಸ್ ಬರ್ತಾ ಇದೆ ನಮ್ಗೆ, ಈವನ್ ಫ್ರಮ್ ಕೂರ್ಗ್ ಇಂದನು ಎಲ್ಲ ಕಡೆ ಬರ್ತಾ ಇದೆ ಸರ್. ಯಾಕಂದ್ರೆ ತುಂಬಾ ಫೋಟೋಗ್ರಾಫ್ಸ್ ಎಲ್ಲ ಹಾಕ್ತಾ ಇದಾರೆ, ವಾಟ್ಸ್ಆಪ್ ನಮ್ಗೆ ಸೋಷಿಯಲ್ ಮೀಡಿಯಾ ಇರೋದು ಬಹಳ ಅನುಕೂಲ ಆಗಿದೆ. ಅವೆಲ್ಲ ನೋಡುವಾಗ ವಿಡಿಯೋಸ್ ಎಲ್ಲ ಮಾಡಿದಾರೆ, ಎಂಟೈರ್ ಪ್ಲಾಂಟ್ ಅಲ್ಲಿ ಈ ಒಂದು ಲಕ್ಷಣಗಳು ಬ್ರೌನಿಂಗ್ ಆಗಿರೋದು ಬಹಳಷ್ಟು ಇದೆ ಸರ್, ಎಂಟೈರ್ ಪ್ಲಾಂಟ್ ಅಲ್ಲಿ ಇದೆ. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ಇನ್ಫೆಕ್ಟೆಡ್ ಪೋರ್ಷನ್ಸ್ ಏನಿದೆ, ಎಲೆ ಆಗ್ಬೋದು, ಹಣ್ಣಾಗ್ಬೋದು, ಅದು ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಳ್ಳೇಬೇಕು ಸರ್. ಇದು ಯಾಕಂದ್ರೆ ಪ್ಲಾಂಟರ್ಸ್ ನಾವು ಹೇಳುವಾಗ ಹೇಳ್ತಾರೆ ಲೇಬರ್ ಪ್ರಾಬ್ಲಮ್ ಇದೆ, ಲೇಬರ್ ಸಿಕ್ಕೋದೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದನ್ನ ಹಾಗೆ ಬಿಟ್ರೆ ಸಾಕಷ್ಟು ಇನಾಕುಲಮ್ ಲೋಡ್ ನ ಅಲ್ಲೇ ಬಿಡ್ತೀವಿ, ಮತ್ ಖಂಡಿತ ಒಂದು ಬೆಳವಣಿಗೆ ಆಗೋದು ಇಲ್ಲ. ಈಗ ಬೆಳವಣಿಗೆ ಆಗ್ತಾ ಇರ್ತಕ್ಕಂತ ಕಾಯಿ ನಮ್ಗೆ ಸಿಗೋದೇ ಇಲ್ಲ ಸರ್. ಹಾಗಾಗಿ ಫೈಟೋ ಸ್ಯಾನಿಟೇಷನ್ ಅಂತ ಹೇಳ್ತೀವಿ, ಗಿಡದಲ್ಲಿ ಇರ್ತಕ್ಕಂತ ಇನ್ಫೆಕ್ಟೆಡ್ ಪ್ಲಾಂಟ್ ಆಗ್ಬೋದು, ಪ್ಲಾಂಟ್ ಪಾರ್ಟ್ ಏನೇ ಆಗ್ಬೋದು, ಎಲೆ ಆಗ್ಬೋದು ಅಥವಾ ಬೆಳಿತಕ್ಕಿರ್ತಂತ ಕಾಯಿಗಳಾಗ್ಬೋದು ರೆಂಬೆಗಳಾಗ್ಬೋದು ಅದನ್ನ ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಳ್ಳೇಬೇಕು. ಕಲೆಕ್ಟ್ ಮಾಡ್ಕೊಂಡು ಈ ಒಂದ್ ಪರಿಸ್ಥಿತಿಯಲ್ಲಿ ಅದನ್ನ ಸುಟ್ಟಾಕಿ ಅಂತ ಹೇಳಕ್ ಆಗಲ್ಲ, ಒಂದ್ ಗುಂಡಿಯನ್ನ ತೆಗೆದು ಅದನ್ನ ಗುಂಡಿ ಒಳಗೆ ಹಾಕಿ ಮಣ್ಣು ಹಾಕಿ ಕ್ಲೀನ್ ಆಗಿ ಮುಚ್ಚಿಡಬೇಕು ಸರ್. ದಟ್ ಈಸ್ ಬಹಳ ಇಂಪಾರ್ಟೆಂಟ್ ಕಲ್ಚರಲ್ ಆಪರೇಷನ್ ಅದು. ಒಂದು ಬೇಸಾಯ ಆಮೇಲೆ ಸೈಕೋ ಸ್ಯಾನಿಟೇಷನ್ ಆದ್ಮೇಲೆ ಈಗಿನ ಪರಿಸ್ಥಿತಿಯಲ್ಲಿ ಬೋರ್ಡೋ ತಗೊಳ್ಳಿಲ್ಲ ಈಗ ಈ ತರ ಬಂದಿದೆ ಅನ್ನೋವಾಗ ಫಸ್ಟ್ ಸೈಕೋ ಸ್ಯಾನಿಟೇಷನ್ ಮಾಡ್ಕೊಳ್ಬೇಕು. ಸೈಕೋ ಸ್ಯಾನಿಟೇಷನ್ ಆದ ನಂತರ ಸಿಲಿಂಡರ್ ಆಸ್ಟ್ರೋ ಅದರ ಓಪೆರೋ ಇದೆ ಅಲ್ಲ ಸರ್, ಪೈರಾಕ್ಲಾಸ್ಟ್ರೋಬಿನ್ ಪ್ಲಸ್ ಎಫಾಕ್ಸಿಕನೋಸೋಲ್ ಅನ್ನೋ ಒಂದು ಸಿಲಿಂಡರ್ ಫಂಜಿಸೈಡ್ ಇದೆ, ಅದಕ್ಕೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಓಪೆರೋ ಅಂತ ಹೇಳ್ತೀವಿ, ಅದು ಸಿಕ್ಕಿದ್ರೆ ಅದು ತಗೊಳ್ಬೋದಿತ್ತು. ಅದೇವಾಗಿ ಪ್ರಬಿಕನೋಸೋಲ್ ಅಂತ ಹೇಳ್ತೀವಿ, ಪ್ರಬಿಕನೋಸೋಲ್ 38.39% ಅವರೆಗೂ ನಾವು ಟಚ್ ಮಾಡಿದ್ದೀವಿ ಸರ್. ಹಾಗಾಗಿ ನಾನು ಅದು ಎರಡನ್ನು ಹೇಳ್ತಾ ಇದ್ದೀನಿ. ಈ ಪರಿಸ್ಥಿತಿನಲ್ಲಿ ಇದು ಸಿಸ್ಟಮಿಕ್ ಫಂಗಿಸೈಡ್, ಇದನ್ನು 200 ml ಒಂದು ಬ್ಯಾರಲ್ಗೆ ಅಂದ್ರೆ 200 liters ಗೆ ನೀರಿನೊಳಗೆ ಸೇರಿಸಿಕೊಂಡು ಈ ಕಪ್ಪು ಕೊಳೆ ರೋಗವನ್ನ ಈಗ ನಾವು ಸಿಂಪರಣೆ ಮಾಡಿ ಪರಿಣಾಮವಾಗಿ ನಿರ್ವಹಣೆ ಮಾಡ್ಕೊಳ್ಬಹುದು. ಅಂದ್ರೆ ಮಳೆ ಬರುವಾಗ ಇದನ್ನ ಮಾಡಬಹುದು, ಕ್ಲಿಯರ್ ಬ್ರೇಕ್ ಇನ್ ಮಾನ್ಸೂನ್ ಇರುವಾಗ ಟ್ರೈ ಮಾಡಿ ಇದನ್ನ ತೀವ್ರತೆಯನ್ನ ನಿರ್ವಹಣೆ ಮಾಡ್ಕೊಳ್ಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಮಳೆ ಬಿಡು ಕೊಟ್ಟಾಗ ನಾವು ಸಿಂಪರಣೆ ಮಾಡ್ಬೇಕು ಅಂತೀರಾ? ಹೌದು ಸರ್. ಅಂದ್ರೆ ಈಗ ವಾಪರ ಅಂತ ತಾವು ಹೇಳಿದ್ರಲ್ಲ, ಏನೇನು ಅದರಲ್ಲಿ ಶಿಲೀಂಧ್ರ ನಾಶಕಗಳು ಇರ್ತವೆ ಅಂತೀರಿ? ಸರ್, ಒಪೆರಾ ಅನ್ನೋದು ಕಾಂಬಿ ಪ್ರಾಡಕ್ಟ್, ಆ ಒಂದು ಒಪೆರಾ ಅನ್ನೋ ಫಂಜಿಸೈಡ್ ಅದರಲ್ಲಿ ಎರಡು ಫಂಜಿಸೈಡ್ ನ ಸೇರಿಸಿದ್ದಾರೆ, ಒಂದು ಪೈರಾಕ್ಲಾಸ್ಟ್ರೋಬಿನ್ ಅನ್ನೋದು ಎಫಾಕ್ಸಿಕನೋಸೋಲ್ ಅಂತ, ಇನ್ನೊಂದು ಎರಡು ಸೇರಿ ಮಾರ್ಕೆಟ್ ನಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ಒಪೆರಾ ಅಂತ ಸರ್. ಅದನ್ನು 200 ml ಪರ್ 200 liters ಆಫ್ ವಾಟರ್ ಸಿಂಪರಣೆ ಮಾಡ್ಬೇಕಾಗತ್ತೆ. ಇವು ಮುಖ್ಯವಾದ ನಿಯಂತ್ರಣ ಕ್ರಮಗಳು ಅಂತೀರಾ? ಹೌದು ಸರ್. ಇದಲ್ಲದೆ ನೆಕ್ಸ್ಟ್ ಇಯರ್ಗೆ ಅದಾಗ್ಲೇ ಹೇಳ್ದಂಗೆ ಈ ಒಂದು ಸೂಕ್ಷ್ಮ ಜೀವಿಗೆ ಮಳೆಗಾಲದಲ್ಲಿ ಇರುತ್ತೆ, ಮತ್ತೆ ಮಳೆ ನಿಂತ ತಕ್ಷಣ ಏನಾಗುತ್ತೆ ಅದು ಒಣಗೋದಂಗ ಆಗುತ್ತೆ, ನಮ್ ಕಣ್ಣು ಕಾಣದೆ ಹೋಗ್ಬೋದು. ಬಟ್ ನೆಕ್ಸ್ಟ್ ಇಯರ್ ಮಳೆ ಬರೋವರೆಗೂ, ಈಗ ಏನು ಪ್ರಿವೇಲಿಂಗ್ ಇದೆ ಈ ತರ ಕಂಡೀಷನ್ಸ್ ಬರೋವರೆಗೂ ನಮಗ್ ಕಾಣೋದಿಲ್ಲ ಅದು. ಬಟ್ ನಮ್ಮಲ್ಲಿ ಆ ಕಪ್ಪು ಕೊಳೆ ರೋಗ ಇಲ್ಲ ಅಂತ ಖಂಡಿತ ಭಾವಿಸ್ಕೊಳ್ಬಾರ್ದು. ನಾನು ಹೇಳ್ದಾಗೆ ಇದು ಒಂದು 10 ವರ್ಷದ ಕಾಲದವರೆಗೂ ನಾವ್ ಯಾಕಂದ್ರೆ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡಿದೀವಿ, ನಮ್ ಕಾಫಿ ಎಲೆನಲ್ಲೇನೆ ಒಣಗಿರ್ತಕ್ಕಂಥದ್ದು ಬ್ಲಾಕ್ ರಾಟ್ ಇನ್ಫೆಕ್ಟೆಡ್ ಕಾಫಿ ಲೀಫ್ ನ ತಗೊಂಡ್ಬಂದು ವರ್ಷಾನ್ಗಟ್ಲೆ ಇಟ್ರು ಮತ್ತೆ ನಾವು ಆ ಒಂದು ಒಣಗಿರ್ತಕ್ಕಂತ ಪಾರ್ಟ್ ಏನಿಟ್ಟಿದೀವಿ ರೂಮ್ ಕಂಡೀಷನ್ ಅಲ್ಲೇ ಇಟ್ಟಿದೀವಿ, ಅದನ್ನ ಬೇರೆ ಕಂಟ್ರೋಲ್ ಕಂಡೀಷನ್ಸ್ ಅಲ್ಲೂ ಇಡದೆ ರೂಮ್ ಕಂಡೀಷನ್ಸ್ ನಲ್ಲೇ ಲ್ಯಾಬೋರೇಟರಿ ಕಂಡೀಷನ್ಸ್ ನಲ್ಲೇ ಇಟ್ಟು ಅದನ್ನ ಮತ್ತೆ ಹಲವಾರು ವರ್ಷಗಳಾದ್ಮೇಲೆ 2 ವರ್ಷ ಆಗ್ಬೋದು 3 ವರ್ಷ ಆದ ನಂತರ ನಾವು ರೀ ಐಸೋಲೇಟ್ ಮಾಡ್ಕೊಂಡಿದೀವಿ ಅದರಿಂದ. ಸೊ ಹಾಗಾಗಿ ಪ್ಲಾಂಟರ್ಸ್ ಗೆ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಈ ವರ್ಷ ಇದೆ ನಾನು ಸ್ಪ್ರೇ ಮಾಡಿದ್ದೀನಿ, ಒಂದೇ ಸ್ಪ್ರೇಗೆ ಖಂಡಿತವಾಗಿ ಈ ಒಂದು ಡಿಸೀಸ್ ನ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ 2-3 ವರ್ಷದವರೆಗೂ ಅವರು ಗಮನದಲ್ಲಿ ಇಟ್ಕೊಂಡು ಇದೆಯಾ ಇಲ್ವಾ ಅನ್ನೋದ್ ನೋಡ್ಕೊಂಡು ಸ್ಪ್ರೇ ಮಾಡ್ಲೇಬೇಕು. ನಾವು ಯಾಕೆ ಒಪೆರಾ ಅಂತ ಹೇಳಿದೆ ಅಲ್ಲ ಸರ್, ಆ ಒಂದು ಒಪೆರಾ ಈವನ್ ಕಾಫಿ ಲೀಫೆಸ್ಟ್ ಗೂ ಎಫೆಕ್ಟಿವ್ ಆಗುತ್ತೆ, ಬ್ಲಾಕ್ ರಾಟ್ ಗೂ ಎಫೆಕ್ಟಿವ್ ಆಗುತ್ತೆ. ಹಾಗಾಗಿ ಎಲ್ಲಿ ಈ ಒಂದು ಡಿಸೀಸ್ ನ ತೀವ್ರತೆ ಜಾಸ್ತಿ ಇರುತ್ತೆ ಅಲ್ಲಿ ಇನ್ಸ್ಟೆಡ್ ಆಫ್ ಪ್ರೀ ಮಾನ್ಸೂನ್ ನಲ್ಲಿ ಅವರು ಬೋರ್ಡೋ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಒಪೆರಾ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಈ ರೋಗದ ನಿವಾರಣೆ ಮಾಡಬಹುದು. ಇದು ಕಪ್ಪು ಕೊಳೆ ರೋಗದ ಬಗ್ಗೆ ಆಯ್ತು. ಇನ್ನೊಂದು ರೋಗ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರೋದು ತಾವು ಹೇಳಿದ ಪ್ರಕಾರ ತೊಟ್ಟು ಕೊಳೆ ರೋಗ ಅಂತ. ಹೌದು. ತೊಟ್ಟು ಅಂದ್ರೆ ಇದು ಯಾವ ತೊಟ್ಟು? ಹಣ್ಣಿನ ತೊಟ್ಟು ಅಥವಾ ಎಲೆ ತೊಟ್ಟು? ಕಾಫಿ ಕಾಯಿ ಬೆಳೀತಾ ಇದೆ ಅಲ್ಲ, ಆ ಕಾಫಿ ಕಾಯಿಯ ತೊಟ್ಟು ರಾಟಿಂಗ್ ಆಗುತ್ತೆ, ಕೊಳೆಯೋದು. ಬೆಳೀತಾ ಇರೋಂತ ಹಣ್ಣುಗಳಾಗ್ಬೋದು ಅಥವಾ ಎಲೆಗಳ ತೊಟ್ಟುಗಳಲ್ಲೂ ಬರುತ್ತೆ ಶಿಲೀಂಧ್ರ ಬೆಳವಣಿಗೆ ಆಗುತ್ತೆ. ಇದು ಶಿಲೀಂಧ್ರ ಕೊಲಿಟೋಟ್ರೈಕಮ್ ಗ್ಲಿಯೋಸ್ಪರಾಯ್ಡಿಸ್ ಅಂತ ಹೇಳ್ತೀವಿ ಸರ್. ಇದು ಈ ಶಿಲೀಂಧ್ರ ಏನ್ ಬೆಳವಣಿಗೆ ಆಗ್ತಾ ಇರುತ್ತೆ ಆ ಒಂದ್ ಪೋರ್ಷನ್ ಅಲ್ಲಿ ಹಣ್ಣುಗಳದ್ದು ತೊಟ್ಟಾಗ್ಬೋದು ಅಥವಾ ಎಲೆಗಳ ತೊಟ್ಟಾಗ್ಬೋದು, ಅಲ್ಲಿ ನೆಕ್ರೋಸಿಸ್ ಅಂದ್ರೆ ಸೆಲ್ಸ್ ಡೆತ್ ಆಗುತ್ತೆ, ಅಂದ್ರೆ ಅಂಗಾಂಶಗಳು ಸಾಯ್ತವೆ ಅಲ್ಲಿ. ಆಗುತ್ತೆ. ಸತ್ತವಾಗ ಏನಾಗುತ್ತೆ, ನ್ಯಾಚುರಲಿ ಮಳೆ ಬರ್ತಾ ಇರತಕ್ಕಂತ ಸೀಸನ್ ಅಲ್ಲಿ ತೊಟ್ಟಿದ ಭಾಗ ರಾಟಿಂಗ್ ನೋಡ್ತೀವಿ, ಮತ್ತೆ ಅದೇನಾಗುತ್ತೆ ಇನ್ಫೆಕ್ಟ್ ಆಗಿರೋ ಎಲೆ ಆಗ್ಬೋದು ಅಥವಾ ಇಲ್ಲ ಬೆಳವಣಿಗೆ ಆಗ್ಬೇಕಾಗಿರ್ತ ಕಾಯಿಗಳು ಅದರದ್ದು ತೊಟ್ಟು ಉದುರುವಿಕೆ ಕಂಡು ಬರ್ತದೆ. ಆಮೇಲೆ ನಾವು ಸಾಮಾನ್ಯವಾಗಿ ಈಗ ತೋಟದಲ್ಲಿ ನೋಡ್ಬೇಕು ಅಂತಂದ್ರೆ ಆ ತೊಟ್ಟು ಮಾತ್ರ ಅಲ್ಲೇ ಇರುತ್ತೆ, ಕಾಯಿ ಬಿದ್ದೋಗಿರುತ್ತೆ. ಬಿಕಾಸ್ ತೊಟ್ಟು ಕೊಳತೋಗಿರುತ್ತೆ, ನಿಲ್ಲಕ್ಕಾಗಲ್ಲ. ಸೊ ಹಾಗಾಗಿ ಹಣ್ಣು ಬಿದ್ದೋಗುತ್ತೆ, ಪ್ರಿಮೆಚೂರ್ ವೆರಿ ಡ್ರಾಪ್ ಆಗ್ಬಹುದು ಅಥವಾ ಎಲೆನೂ ಉದುರೋಗುವಂತ ಸಂಭವ ಇರುತ್ತೆ. ಅಂದ್ರೆ ಎಳೆ ಕಾಯಿಗಳೇ ಉದುರೋಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಹೌದು. ಇದು ತೊಟ್ಟು ಕೊಳೆ ರೋಗದ ಲಕ್ಷಣಗಳು. ಹೌದೌದು. ಅಂದ್ರೆ ಈ ತೊಟ್ಟು ಕೊಳೆ ರೋಗ ಉಂಟಾಗೋದಕ್ಕೆ ಯಾವ್ಯಾವ ವಾತಾವರಣದ ಅಂಶಗಳು ಕಾರಣ ಆಗ್ತವೆ ಸರ್? ಇದನ್ನು ಮಾನ್ಸೂನ್ ಅಲ್ಲೇ ನೋಡ್ತೀವಿ, ಮುಖ್ಯವಾಗಿ ಕಡಿಮೆ ತಾಪಮಾನ, ಲೋ ಟೆಂಪರೇಚರ್, ಹೈ ರಿಲೇಟಿವ್ ಹ್ಯುಮಿಡಿಟಿ. ಯಾವಾಗ ಲೋ ಟೆಂಪರೇಚರ್ ಇರುತ್ತೋ ಅವಾಗ ವಾತಾವರಣದಲ್ಲಿ ಹೈ ರಿಲೇಟಿವ್ ಹ್ಯುಮಿಡಿಟಿ ಇದ್ದೇ ಇರುತ್ತೆ. ರಿಲೇಟಿವ್ ಹ್ಯುಮಿಡಿಟಿ ಟು ದಿ ಪರ್ಸೆಂಟೇಜ್ ಆಫ್ 95% to 100% ಇರಬಹುದು, ಅಥವಾ ಕಂಟಿನ್ಯೂಸ್ ಮಳೆ ಇರುತ್ತೆ. ಇಬ್ಬನಿಯಿಂದ ಆದಂತ ಮಳೆ ಆಗ್ಬೋದು, ಆಮೇಲೆ ಈ ಎಲೆಗಳ ಅಥವಾ ಕಾಂಡಗಳ ಮೇಲೆ ಏನಾದ್ರೂ ಗಾಯ ಆಗಿರೋದಂತಕ್ಕದ್ದು, ಇವೆಲ್ಲನೂ ಅನುಕೂಲಕರ ಪರಿಸ್ಥಿತಿಗಳು ಸರ್. ಮತ್ತೆ ಮಣ್ಣಿನಲ್ಲಿ ಹೆಚ್ಚಿನ ತೇವಾಂಶ ಇರ್ತಕ್ಕಂಥದ್ದು, ಇವೆಲ್ಲವೂ ರೋಗದ ಬೆಳವಣಿಗೆಗೆ ಅನುಕೂಲಕರವಾದಂತ ಪರಿಸ್ಥಿತಿಗಳು. ತೊಟ್ಟು ಕೊಳೆ ರೋಗದಿಂದ ಆಗುವಂತ ಆರ್ಥಿಕ ನಷ್ಟ ಎಷ್ಟು ಅಂತೀರಿ? ಆರ್ಥಿಕ ನಷ್ಟ ಎಸ್ಟೇಟ್ ಇಂದ ಎಸ್ಟೇಟ್ ಗೆ ಹೋಗುತ್ತೆ, ಆಮೇಲೆ ಎಷ್ಟು ತೀವ್ರತೆ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ ಸರ್. ನಾರ್ಮಲಿ ಅರಬೇಕಾಗಿಂತ ರೋಬಸ್ಟಾದಲ್ಲಿ ಜಾಸ್ತಿ ನೋಡ್ತೀವಿ, ಆಮೇಲೆ ರೋಬಸ್ಟಾದಲ್ಲಿ ನೆರಳಿನ ಮರಗಳು ಅವೆಲ್ಲ ಕಡಿಮೆ ಇರೋದ್ರಿಂದ ನಷ್ಟ ಕಡಿಮೆ ಇರುತ್ತೆ. ಬಟ್ 10-20% ತುಂಬಾ ತೀವ್ರತೆ ಹೆಚ್ಚಾದಾಗ 25% ಖಂಡಿತವಾಗ್ಲು ನಷ್ಟ ಇರುತ್ತೆ. ಶೇಕಡ 25% ನಷ್ಟ ಉಂಟಾದೇ ಆಗುತ್ತೆ ಇರುತ್ತೆ ಸರ್. ಮ್ಯಾಕ್ಸಿಮಮ್ ಅದು ಯಾವಾಗ ನಮ್ಗೆ ಡಿಸೀಸ್ ಸಿವಿಯರಿಟಿ ಜಾಸ್ತಿ ಯಾವಾಗ ಇರುತ್ತೆ ಅವಾಗ 20-25% ಇರುತ್ತೆ. ಇನ್ನ ಈ ಕಾಫಿ ತೊಟ್ಟು ಕೊಳೆ ರೋಗ ಬರದಂಗೆ ನಾವು ಹೇಗೆ ತಡೆಗಟ್ಟಬಹುದು ಅಂತೀರಿ? ಮಾನ್ಸೂನ್ ಅಲ್ಲಿ ಇವೆಲ್ಲ ನೋಡೋದ್ರಿಂದ ಮಳೆ ಜಾಸ್ತಿ ಬರ್ತಾ ಇರ್ತದೆ. ಸೊ ಹಾಗಾಗಿ ಒಂದು ಪ್ಲಾಂಟೇಶನ್ಸ್ ನಲ್ಲಿ ನಮ್ಮ ಕಾಫಿ ಎಸ್ಟೇಟ್ಗಳಲ್ಲಿ ಒಂದು ಉತ್ತಮವಾದ ಒಳಚರಂಡಿ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದೊಂದು ಇಂಪಾರ್ಟೆಂಟ್ ಕಲ್ಚರಲ್ ಆಪರೇಷನ್. ಮತ್ತೆ ಮಳೆಗಾಲಕ್ಕೆ ಬರೋ ಮುಂಚೆ ನಾವು ತೊಟ್ಟಿ ಗುಂಡಿಗಳು ಏನ್ ಮಾಡಿರ್ತೀವಿ, ಇತ್ತೀಚಿನ ದಿನಗಳಲ್ಲಿ ನಾವು ತೊಟ್ಟಿ ಗುಂಡಿಗಳನ್ನ ನೋಡೋದು ಸ್ವಲ್ಪ ಅಪರೂಪ ಆಗಿದೆ. ತೊಟ್ಟಿ ಗುಂಡಿಗಳು ಏನಾದ್ರಿದ್ದೆ ಅವೆಲ್ಲ ಸ್ವಚ್ಛ ಮಾಡ್ಕೊಳ್ಳೋದು, ರೆನೋವೇಷನ್ ಮಾಡ್ಕೊಳ್ಬೇಕು. ಅದ್ರಲ್ಲಿ ಏನ ತುಂಬಿರ್ತಕ್ಕಂತ ಮಣ್ಣಾಗ್ಬೋದು ಅಥವಾ ಎಲೆಗಳು ಅದು ಇದು ಏನಿರುತ್ತೆ ಅದನ್ನೆಲ್ಲ ರೆನೋವೇಟ್ ಮಾಡ್ಕೊಂಡು ಆ ತೊಟ್ಟಿ ಗುಂಡಿಗಳನ್ನ ನಾವು ಸ್ವಚ್ಛ ಮಾಡ್ಕೊಳ್ಬೇಕು. ಮತ್ತೆ ಸುತ್ತಮುತ್ತಲು ನಮ್ಗೆ ಸಸ್ಯದ ನಮ್ಮ ಪ್ಲಾಂಟೇಶನ್ ಸುತ್ತಮುತ್ತಲು ಎಲ್ಲೂ ನೀರ್ ನಿಲ್ಲದಂತೆ ಮಾಡ್ಕೊಳ್ಬೇಕು. ಅಂದ್ರೆ ಚರಂಡಿಗಳು, ಒಳಚರಂಡಿಗಳು, ಮತ್ತೆ ಒಳಗಡೆ ಏನಾದ್ರೂ ಡ್ರೈನೇಜ್ ಪ್ರಾಬ್ಲಮ್ ಇದ್ರೆ, ನೀರು ಸ್ಟಾಗ್ನೇಷನ್ ಆಗುವಂತ ಪರಿಸ್ಥಿತಿ ಇದ್ರೆ ಅದನ್ನೆಲ್ಲವೂ ನೀರ್ ನಿಲ್ದಂತೆ ಮಾಡ್ಬೇಕು. ಅದೊಂದು ಉತ್ತಮವಾದಂತ ಕಲ್ಚರಲ್ ಆಪರೇಷನ್ಸ್. ಮತ್ತೆ ಈ ಎಲೆಗಳು ಏನಾದ್ರೂ ಉದುರಿತಕ್ಕಂತ ಕಸ ಆಗ್ಬೋದು, ಕಡ್ಡಿ ಆಗ್ಬೋದು, ಅಥವಾ 4 ಕಾಫಿ ಗಿಡಗಳಲ್ಲಿ ಬುಡದಲ್ಲೆಲ್ಲಾನು ನಮ್ಗೆ ಉದುರಿತಕ್ಕಂತ ಎಲೆ ಇರುತ್ತೆ, ಜಾಸ್ತಿ ಇರುತ್ತೆ, ಮಲ್ಚ್ ಅಂತ ಹೇಳ್ತೀವಿ, ಅವೆಲ್ಲವನ್ನು ನಾವು 4 ಕಾಫಿ ಗಿಡಗಳ ಮಧ್ಯದಕ್ಕೆ ತಗೊಂಡೋಗಿ ಅಲ್ಲಿ ಒಂದು ರಾಶಿ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಈ ತರ ಮಾಡಿದ್ರೆ ಏನಾಗುತ್ತೆ, ಸಾಯಿಲ್ ಮಾಯಿಶ್ಚರ್ ಇಂದು ಹೋಗ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಈಗ ಕಾಫಿ ತೊಟ್ಟುಕೊಳೆ ರೋಗದ ನಿಯಂತ್ರಣ ಕ್ರಮಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗಾಗ್ಲೇ ಹೇಳಿದಾಗೆ ಉತ್ತಮ ಒಳಚರಂಡಿ ವ್ಯವಸ್ಥೆ ಒಂದ್ ಮಾಡ್ಕೊಳ್ಬೇಕು. ಮತ್ತೆ ತೊಟ್ಟಿ ಗುಂಡಿಗಳು ಏನಾದ್ರೂ ಎಸ್ಟೇಟ್ ನಲ್ಲಿ ಇದ್ರೆ ಸ್ವಚ್ಛ ಮಾಡ್ಕೊಳ್ಬೇಕು. ಮತ್ತೆ ಎಸ್ಟೇಟ್ ಸುತ್ತಲೂ ಏನಾದ್ರೂ ನೀರ್ ನಿಲ್ಲಂತದ್ದು, ಸುತ್ತಲೂ ಆಗ್ಬೋದು ಇನ್ಸೈಡ್ ದಿ ಎಸ್ಟೇಟ್, ಕಾಫಿ ಎಸ್ಟೇಟ್ ನಲ್ಲಿ ಸ್ಟಾಗ್ನೇಷನ್ ಆಫ್ ವಾಟರ್ ಇರುತ್ತೆ, ಹಳ್ಳ ದಿಂಡೆಗಳು ಇರ್ತದೆ, ಅಂತ ಹಳ್ಳ ಇರ್ತಕ್ಕಂತ ಜಾಗಗಳೆಲ್ಲ ಏನಾದ್ರೂ ನೀರ್ ನಿಂತಿದ್ರೆ ನೀರ್ ನಿಲ್ಲದಂತೆ ಮಾಡೋದೊಂದು ಉತ್ತಮವಾದ ಕಲ್ಚರಲ್ ಆಪರೇಷನ್. ಮತ್ತೆ ಗಿಡಗಳಿಗೆ ವಿಶೇಷವಾಗಿ ಹಿಂದಿನ ವರ್ಷದಲ್ಲಿ ಏನಾದ್ರೂ ಹೆಚ್ಚು ಫಸಲು ಕೊಟ್ಟಿರ್ತಕ್ಕಂತ ಸಸ್ಯಗಳಿದ್ರೆ ಅಂತದಕ್ಕೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂದ್ರೆ ಸಮತೋಲಿತ ಪೋಷಕಾಂಶಗಳನ್ನ ಒದಗಿಸೋದು ಬಹಳ ಅತ್ಯವಶ್ಯಕ. ಇದಿಷ್ಟು ಕಲ್ಚರಲ್ ಆಪರೇಷನ್ ಆದ್ರೆ ಮತ್ತೆ ಮುಖ್ಯವಾಗಿ ನಾವು ಈಗಿನ ಪರಿಸ್ಥಿತಿಯಲ್ಲಿ ಮಳೆ ಬಂದಾದ್ಮೇಲೆ ಏನ್ ಮಾಡ್ಬೇಕು, ಮುಂಗಾರಿನ ಮುಂಚಿತವಾಗಿ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಈ ತರ ಡಿಸೀಸಸ್ ನಾವ್ ಏನಾದ್ರೂ ನೋಡಿದ್ರೆ, ಸ್ಟಾಪ್ ರಾಟ್ ಅಂತ ಏನ್ ಹೇಳ್ತೀವಿ ಇದನ್ನ ನೋಡಿದ್ರೆ, ಹಿಂದಿನ ವರ್ಷಗಳೆಲ್ಲ ನೋಟಿಸ್ ಮಾಡಿದ್ರೆ, ಈ ವರ್ಷದಲ್ಲಿ 1% ಬೋರ್ಡೋ ಮಿಕ್ಸ್ಚರ್ ಖಂಡಿತವಾಗ್ಲೂ ಬಹಳ ಎಫೆಕ್ಟಿವ್ ಆಗಿರುತ್ತೆ. ಅಂದ್ರೆ ಕಾಯಿಗಳು ಬೆಳ್ಕೊಂಡು ಹೋದಾಗೆ ಅದಕ್ಕೆ ಬೋರ್ಡೋ ಏನ್ ಸ್ಪ್ರೇ ಮಾಡಿರ್ತಾರೆ ಮಳೆಗಾಲಕ್ಕೆ ಮುಂಚೆ, ಅದು ರೀಚ್ ಆಗಿರಲ್ಲ, ಬೆಳೀತಾ ಹೋದಂಗೆ ಆ ಒಂದು ಸರ್ಫೇಸ್ ಏರಿಯಾ ಜಾಸ್ತಿ ಆದಂಗೆ ಅಲ್ಲಿ ರೀಚ್ ಆಗಿರಲ್ಲ. ಹಾಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಆ ತರದ ಲಕ್ಷಣಗಳು ಏನಾದ್ರೂ ಕಂಡ್ರೆ ಶಿಲೀಂಧ್ರ ನಾಶಕಗಳಾದ ಏನೋ ಟೆಬಿಕೊನೋಜೋಲ್ ಅಥವಾ ಪೈರಾಕ್ಲಾಕ್ಸೋಬಿನ್ ಅಥವಾ ಎಪಾಕ್ಸಿಕೊನೋಜೋಲ್, ಈಗಾಗ್ಲೇ ಬ್ಲಾಕ್ ರಾಟ್ ಗೆ ಏನು ನಾವು ಸಿಂಪರಣೆ ಮಾಡಕ್ ಹೇಳಿದ್ವಿ, ಅದೇ ಒಂದು ಫಂಗಿಸೈಡ್ಸ್ ಒಪೆರಾ ಅಂತ ಹೇಳಿದೆ, ಅಥವಾ ಎಪಾಕ್ಸಿಕೊನೋಜೋಲ್ 38.39% ಎಸ್ಸಿ ಇದೆ. ಆ ಒಂದು ಎರಡು ಶಿಲೀಂಧ್ರ ನಾಶಕಗಳನ್ನ, ಎರಡು ಇಲ್ಲ ಯಾವ್ದಾದ್ರು ಒಂದು, ತುಂಬಾ ಪ್ಲಾಂಟರ್ಸ್ ಹೇಳ್ತಾ ಇದಾರೆ ಒಪೆರಾ ಮಾರ್ಕೆಟ್ ನಲ್ಲಿ ಸಿಗ್ತಾ ಇಲ್ಲ, ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದಾರೆ. ಸೊ ಅದು ಇಲ್ಲ ಅಂತಂದ್ರೆ ಟೆಬಿಕೊನೋಜೋಲ್ ನ ಅವರು ಚೂಸ್ ಮಾಡ್ಕೊಳ್ಬಹುದು. ಇದನ್ನ 200 ml ನ ಒಂದು ಬ್ಯಾರಲ್ ಗೆ, ಅಂದ್ರೆ 200 ml ಇನ್ 200 L ಆಫ್ ವಾಟರ್ ನಲ್ಲಿ, ಜೊತೆಗೆ ಇಲ್ಲಿ ಯಾಕಂದ್ರೆ ಈ ಒಂದು ಹಣ್ಣಿನ ಕಾಯಿನ ತೊಟ್ಟು ರೋಗ ಅಥವಾ ಎಲೆದು ತೊಟ್ಟು ಕೊಳೆ ಬರ್ತಕ್ಕಂಥದ್ದು ಮೇನ್ಲಿ ಬಿಕಾಸ್ ಯಾಕೆ ಬರ್ತಾ ಇದೆ ಅಂತಂದ್ರೆ, ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆಗಿ ಬೇರಿಗೆ ಸಫೋಕೇಷನ್ ಆಗ್ತಾ ಇದೆ, ರೂಟ್ಸ್ ಗೆ ಏರೇಷನ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಏನಾಗ್ತದೆ, ಗಿಡದಲ್ಲಿ ಫಿಸಿಯಾಲಜಿ ಆಫ್ ದಿ ಪ್ಲಾಂಟ್ ನೋಡುವಾಗ ತಮ್ಮ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ಸಿಂಪರಣೆ ಮಾಡುವಾಗ ಫಂಜಿಸೈಡ್ ಒಪೆರಾ ಅಥವಾ ಇನ್ನೊಂದು ಟೆಬಿಕೊನೋಜೋಲ್ ಅಂತ ಹೇಳಿದ್ರೆ, ಅದರ ಜೊತೆಗೆ 50 ml ಕ್ಲಾನೋಫಿಕ್ಸ್ ಅನ್ನ ಸೇರಿಸ್ಕೊಳ್ಬೇಕು. ಹಾರ್ಮೋನ್ ಅಲ್ಲ ಅದು, ಹಾರ್ಮೋನ್ ಅಲ್ಲಿ ಇಂಬ್ಯಾಲೆನ್ಸ್ ಏನಾದ್ರು ಇದ್ರೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಕ್ಲಾನೋಫಿಕ್ 50 ml ನ ಆಡ್ ಮಾಡ್ಕೊಳ್ಬೇಕು. ಮತ್ತೆ ಮಳೆ ಬರ್ತಾ ಇರೋದ್ರಿಂದ ಒಂದು ಅಂಟು ಯಾವ್ದಾದ್ರು ಆಗ್ಬೋದು, ಅಪ್ಸ ಆಗ್ಬೋದು, ಅಥವಾ ಎನಿ ವೆಟ್ಟಿಂಗ್ ಏಜೆಂಟ್ ಯಾವ್ದಿದ್ರೆ ಬೆರೆಸ್ಕೊಂಡು ಅದನ್ನ ಅದ್ರ ಜೊತೆ ಮಿಶ್ರಣ ಮಾಡ್ಕೊಂಡು ಸ್ಪಷ್ಟವಾಗಿ ನಮಗ್ ಮಳೆ ವಿರಾಮ ಇರತಕ್ಕಂತ ಸಮಯದಲ್ಲಿ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀನಿ. ಆತ್ಮೀಯ ಕೇಳಿದ್ರೆ, ತಮಗೆ ಕಾಫಿಯ ವಿವಿಧ ರೋಗಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎಂ ಸುಧಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9611745638. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9611745638. ತುಂಬ ಸಂತೋಷ ಡಾಕ್ಟರ್ ಸುಧಾ ಅವರೇ. ತಾವಿರುವವರೆಗೂ ಈ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವಂಥ ರೋಗಗಳು, ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೈತ ಬಂಧುವರೇ, ಈಗ ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 25,800 ರೂಪಾಯಿ, ಅರಬಿಕಾ ಚೆರಿ 13,000 ರೂಪಾಯಿಯಿಂದ 14,800 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 16,500 ರೂಪಾಯಿ, ರೊಬೆಸ್ಟಾ ಚೆರಿ 10,000 ರೂಪಾಯಿಯಿಂದ 11,300 ರೂಪಾಯಿ. ಪೇಟೆ ಧಾರಣೆ ಕೇಳಿದಿರಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಬಾಂಧವರೇ, ನಾಳೆ ಸಂಜೆ 6:51 ಕೃಷಿ ರಂಗದಲ್ಲಿ ಹೆಚ್ಚು ಮಳೆಯಾಗಿರುವ ಸಂದರ್ಭದಲ್ಲಿ ಶುಂಠಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಕೃಷಿ ಮಾಹಿತಿ ಕೇಳುವಿರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್, ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ, ಶಿವಾನಿ, ನೂತನ್. ಜಿಲ್ಲಾ ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಡೆಯಿಂದ ಮಡಿಕೇರಿನ ಗಾಂಧಿ ಭವನದಲ್ಲಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ನಡೆದು ಈ ಸಂದರ್ಭದಲ್ಲಿ ಮಾತಾಡಿದ ಚಿಂತಕ ಚೀನಾ ಸೋಮೇಶ್ನವು ಮಹಾಭಾರತದಲ್ಲಿ ಸಾರಥಿಯಾಗಿರುವ ಕೃಷ್ಣ ಇಡೀ ವಿಶ್ವಕ್ಕೆ ಬೆಳಕು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೊಟ್ಟ ಕೆಲಸನ ಶ್ರದ್ಧೆಯಿಂದ ಮಾಡಿ ಬದುಕನ ಬೆಳೆಸಿಕೊಳ್ಳಕು ಅಂತ ಹೇಳುವ ಸಂದೇಶದೊಟ್ಟಿಗೆ ಇಡೀ ವೇದಾಂತನ ಸರಳವಾಗಿ ಎಲ್ಲವಕ್ಕೂ ತಲುಪಿಸಿದವು ಕೃಷ್ಣ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ರೀಧರ್, ಬ್ಲಾಸಂ ಶಾಲೆನ ಮುಖ್ಯೋಪಾಧ್ಯಾಯರಾದ ಅನಸೂಯ, ಕಂಚಿ ಕಾಮಾಕ್ಷಿ ದೇವಾಲಯ ಸಮಿತಿನವು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕರು ಸೇರಿದಂಗೆ ಗಣ್ಯರು ಭಾಗವಹಿಸಿದ್ದು. ಎಲ್ಲರ ಪ್ರೀತಿನ ಮಡಿಕೇರಿ ಆಕಾಶವಾಣಿಯಲ್ಲಿ ನಿನ್ನೆ 79ನೇ ಸ್ವಾತಂತ್ರ್ಯ ದಿನಾಚರಣೆನ ಬಹಳ ಸಂಭ್ರಮದ ಆಚರಣೆ ಮಾಡಿದ್ರು. ಧ್ವಜಾರೋಹಣ ಮಾಡಿ ಮಾತಾಡಿದ ಅಭಿಯಂತರ ವಿಭಾಗದ ಮುಖ್ಯಸ್ಥರಾದ ಪಿ ಆನಂದ್ ನವು, ಸ್ವಾತಂತ್ರ್ಯ ಇಲ್ಲದಿರ್ಕಾಕನ ನಾವು ಯಾವ ಸ್ಥಿತಿಯಲ್ಲಿ ಇದ್ದೋ ಅಂತ ಹೇಳುದನ್ನ ಜ್ಞಾನ ಮಾಡಿಕೊಂಡು ಸಿಕ್ಕಿರುವ ಸ್ವಾತಂತ್ರ್ಯನ ಸರಿಯಾಗಿ ಉಪಯೋಗಿಸಿಕೊಂಡು ಕಂಬದು ನಮ್ಮ ಕರ್ತವ್ಯ ಅಂತ ಹೇಳ್ದು. ಪ್ರಸಾರ ನಿರ್ವಾಹಕಿ ಎಂ ಶಕುಂತಲಾ ನಾವು ಮಾತಾಡಿ, ನಮ್ಮ ಪೂರ್ವಜರು ಪಟ್ಟ ಕಷ್ಟ, ಮಾಡಿದ ತ್ಯಾಗ, ಬಲಿದಾನಗಳಿಗೆ ಸರಿಯಾಗಿ ನಾವು ಬದುಕ್ತಾ ಒಳನ ಅಂತ ಹೇಳುವುದನ್ನ ಕ್ಷಣ ಕ್ಷಣಕ್ಕೂ ಜ್ಞಾನ ಮಾಡಿಕೊಂಡು ದೇಶ ಸೇವೆನ ಅವಕಾಶನ ಬಳಸಿಕೊಳ್ಳೋಕು ಅಂತ ಹೇಳ್ದು. 2025-26 ಸಾಲಿನ ಮುಂಗಾರು ಹಂಗಾಮನ ಪುನಃ ತಯಾರು ಮಾಡಿರುವ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆನ ಕೊಡಗು ಜಿಲ್ಲೆನ ಎಲ್ಲ ತಾಲೂಕುಗಳಲ್ಲಿ ಇರುವ ರೈತರು ಜಿಲ್ಲೆನ ಮುಖ್ಯ ಬಹುವಾರ್ಷಿಕ ಬೆಳೆಗಳಾದ ಒಳ್ಳೆಮೆಣಸು ಮತ್ತು ಅಡಿಕೆ ಬೆಳೆಗಳಿಗೆ ನೋಂದಣಿ ಮಾಡಿಕೊಂಬಕ್ಕೆ ಇದೇ ತಿಂಗಳ 30ನೇ ತಾರೀಕು ಮುಟ್ಟ ವಿಮೆನ ಪ್ರೀಮಿಯಂ ಸೇರಿ ಪಾವತಿ ಮಾಡಿಕೆ ಸಮಯ ಕೊಟ್ಟಿದ್ದು, ರೈತರು ಹತ್ತಿರದ ಬ್ಯಾಂಕ್, ಗ್ರಾಮ ಪಂಚಾಯಿತಿ, ಗ್ರಾಮವನ್ ಕೇಂದ್ರಗಳಲ್ಲಿ ವಿಮೆ ಯೋಜನೆನ ನೋಂದಣಿ ಮಾಡಿಕೊಂಡು ಇದರ ಪ್ರಯೋಜನ ಪಡ್ಕೊಳಕಂತ ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕರು ತಿಳಿಸೋಳು. ಗಾಳಿಬೀಡಿನ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2025-26 ಸಾಲಿಗೆ 6ನೇ ಕ್ಲಾಸಿಗೆ ಸೇರಿಕೆ ಆನ್ಲೈನ್ಲಿ ಅರ್ಜಿ ಕರೆದಿದ್ದು ಈ ತಿಂಗಳ 27ನೇ ತಾರೀಕು ಮುಟ್ಟ ಸಮಯ ಉಂಟು. ಹೆಚ್ಚಿನ ಮಾಹಿತಿ ಬೇಕರೆ ನವೋದಯ ವಿದ್ಯಾಲಯದಿಂದ ಪಡ್ಕೊಳಕಂತ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸೋಳು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಕೂಡುಕೂಟಲಿ ಇದೇ ತಿಂಗಳ 20ನೇ ತಾರೀಕಿಗೆ ಸಾಮಾಜಿಕ ಕ್ರಾಂತಿನ ಹರಿಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸುನವರ 110ನೇ ಹುಟ್ಟುಹಬ್ಬದ ಕಾರ್ಯಕ್ರಮ ಮಡಿಕೇರಿನ ಗಾಂಧಿಭವನದಲ್ಲಿ ನಡೆಯಕ್ಕಿದ್ದು, ಜಿಲ್ಲೆನ ಉಸ್ತುವಾರಿ ಸಚಿವರು ಸೇರಿದಂಗೆ ಶಾಸಕರು, ಸಂಸದರು, ಜಿಲ್ಲಾ ಮಟ್ಟದ ಅಧಿಕಾರಿಗ ಭಾಗವಹಿಸುವಂತ ಗೊತ್ತಾವುಟು. ಮಡಿಕೇರಿನ ರಾಜಾ ಸೀಟಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡುವ ಯೋಜನೆನ ರಾಜ್ಯ ಸರ್ಕಾರ ಹಿಂದೆ ತಕೊಂಡಿದ್ದು, ಜನರ ವಿರೋಧ ಬಂದದರಿಂದ ರಾಜಾ ಸೀಟಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡಿದ್ಲೆ ಅಂತ ಶಾಸಕ ಡಾಕ್ಟರ್ ಮಂತರ್ಗೌಡನವು ಹೇಳೋಳು. ನಾರ್ತ್ ಈಸ್ಟರ್ನ್ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ತರಗತಿಯಲ್ಲಿ ಓದುತ್ತಿರುವ ಕೊಡಗು ಜಿಲ್ಲೆನ ಯದೀಶ್ ರಮೇಶ್ ನವು ಜಪಾನ್ನ ಟೋಕಿಯೋ ನಗರದಲ್ಲಿ ನಡೆಯಕ್ಕಿರುವ HPAIR 2025 ಅಂತಾರಾಷ್ಟ್ರೀಯ ಶೃಂಗಸಭೆಗೆ ಭಾರತದ ಪ್ರತಿನಿಧಿಗಳಲ್ಲಿ ಒಬ್ಬರಾಗಿ ಆಯ್ಕೆಯಾಗಿದ್ದು, ಇವು ಮಡಿಕೇರಿನ ನಗರಸಭಾ ಸದಸ್ಯ KN ರಮೇಶ್ ಮತ್ತು ರಮ್ಯಾ ದಂಪತಿಗಳ ಮಂಗ. ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿಯಿಂದ ಸೆಪ್ಟೆಂಬರ್ 23 ಅಕ್ಟೋಬರ್ 2ನೇ ತಾರೀಕು ಮುಟ್ಟ ನಡೆಯಕ್ಕಿರುವ ದಸರಾ ಜನೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕಲಾವಿದರು ಮತ್ತು ಕಲಾ ತಂಡಗಳಿಂದ ಅರ್ಜಿ ಕರೆದೋಳು. ಭಾಗವಹಿಸುವ ಕಲಾ ತಂಡಗ ಈ ಕಲಾ ಪ್ರಕಾರದ ವಿವರದೊಟ್ಟಿಗೆ ಇದೇ ತಿಂಗಳ 25ನೇ ತಾರೀಕಿನೊಳಗೆ ಅರ್ಜಿ ಒಪ್ಪಿಸೋಕು ಅಂತ ಗೊತ್ತಾವುಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಶ್ರೀಕೃಷ್ಣ ಯೂತ್ ಕ್ಲಬ್ ಅಯ್ಯಂಗೇರಿ ಸೇರಿದಂಗೆ ಬೇರೆ ಬೇರೆ ಸಂಘಗಳ ಕೂಡುಕೂಟಲಿ ಇದೇ ತಿಂಗಳ 23ನೇ ತಾರೀಕು ಹೊತ್ತಾರೆ 9 ಗಂಟೆಗೆ ಭಾಗಮಂಡಲದ ಬಳ್ಳಡ್ಕ ಅಪ್ಪಾಜಿ ಮತ್ತು ಅನುನವರ ಗದ್ದೆಯಲ್ಲಿ 33ನೇ ವರ್ಷದ ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಕೊಟ್ಟು. ಇಡೀ ರಾಜ್ಯದಲ್ಲಿ ಸುರುಣಸಲ ಕೊಡಗು ಜಿಲ್ಲೆಯಲ್ಲಿ ಕಾರ್ಯನಿಸುಕಿರುವ ಸಂಚಾರಿ ಮಲತ್ಯಾಜ್ಯ ಸಂಸ್ಕರಣಾ ಘಟಕ ಇದರ ವಾಹನಗಳನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜನವು ನಿನ್ನೆ ಉದ್ಘಾಟನೆ ಮಾಡಿದ್ರು. ಜಿಲ್ಲೆನ ಮಡಿಕೇರಿ ತಾಲೂಕಿನ ಭಾಗಮಂಡಲ, ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ಇಲ್ಲಿ ಮಲತ್ಯಾಜ್ಯ ಸಂಸ್ಕರಣಾ ಘಟಕ ಕಾರ್ಯನಿಸುತ್ತಿದ್ದು ಈ ನಿಟ್ಟಿನಲ್ಲಿ 3 ವಾಹನಗ ಕಾರ್ಯ ಶುರು ಮಾಡಿಕಿದ್ದು ಇದು ರಾಜ್ಯದ ಬಾಕಿ ಜಿಲ್ಲೆಗಳಿಗೆ ಮಾದರಿಯಾದೆ ಅಂತ ಗೊತ್ತಾವುಟು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಶೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್, ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹೀತಾ, ಶಿವಾನಿ, ನೂತನ್. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಜುಲೈ 25 ನಿಧನರಾದ ಕಡಿಯತ್ತೂರು ಗ್ರಾಮ ಮುಕ್ಕಾಟಿ ದಿವಂಗತ ಅಣ್ಣಯ್ಯನವರ ಪತ್ನಿ ಕುಸುಮಾವತಿ ಚಿಮ್ಮಿ ಅವರ ಅತಿಥಿ ಕರ್ಮಾಂತರ ಇದೇ 17 ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಕಾರಗುಂದ VSSN ಸಭಾಂಗಣದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಗ, ಸೊಸೆ, ಮಕ್ಕಳು, ಅಳಿಯಂದಿರು, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ. ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾರ ಸೌಲಭ್ಯ, ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ರಾಜ್ಯ ಸರ್ಕಾರ ಶಿಕ್ಷಣ ಪಿಂಜ ಆರೋಗ್ಯಕ್ಕೋವರ ಬೊಳಚಕ್ಕೆ ಪ್ರಥಮ ಆದ್ಯತೆ ಕೊಡ್ಪನಕ್ಕೆ ಪ್ರಯತ್ನ ಮಾಡಿ ನೋಡಿದ್ದು. ಸಣ್ಣ ನೀರಾವರಿ, ವಿಜ್ಞಾನ ಪಿಂಜ, ತಂತ್ರಜ್ಞಾನ ಪಿಂಜ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳಾದ ಎನ್ಎಸ್ ಬೋಸರಾಜು ಎಂಗ ಅಣ್ಣುಚಿ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲುಳ್ಳು ನಾನು ಟೈಂಬದ ಕಡಿಕೆ ಸಾಮರ್ಥ್ಯತ್ರ ಬೋಧಕ ಆಸ್ಪತ್ರೆ ಕಟ್ಟಡತ್ನ ಉಳ್ತಿಯೋಕು ಪಿಂಜ ಹೆಚ್ಚುವರಿ ಕಟ್ಟಡ ದಂಡನೆ ಅಂತತ್ರ ಕಾಮಗಾರಿಯ ಕೆಲಸ ಶುರು ಮಾಡಿತು ಎಂದು ಅವು ಅಣ್ಣುಚಿ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಪಿಂಜ, ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಎಂಗ. ವೈದ್ಯಕೀಯ ಪಿಂಜ ಆರೋಗ್ಯ ಇಲಾಖೆನ ಇಂಜಚ್ಚಕ್ಕೆ ಚಾಯ್ಗುಟ್ಟಕ್ಕೆ ಅರ ಮೆಹನತ್ ವಹಿಸಿಕೊಂಡು ಆರೋಗ್ಯ ಪಿಂಜ ಶಿಕ್ಷಣಕ್ಕೋಕ್ಕೆ ಅರ ಅನುದಾನ ಕೊಡ್ತಿತ್ತು, ಮೂಲಭೂತ ಸೌಕರ್ಯ ಕೊಡಪಕ್ಕೆ ಪ್ರಯತ್ನ ಮಾಡುವ ಎಂದು ಸಚಿವಂಗ ಅಣ್ಣುಚಿ. ಕೊಡಗು ಜಿಲ್ಲಾಡಳಿತರಾದ ನಿಜ 79ನೇ ಸ್ವಾತಂತ್ರ್ಯ ನಾಳನ ನಗರತ್ರ ಕೋಟೆ ಪರ್ಮುಲು ಅರ್ಥೋಡೆ ಕೈಚಿತ್ತು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳಾದ ಎನ್ಎಸ್ ಬೋಸರಾಜು ಎಂಗ ಓಜಪಾರ್ಚಿಟತ್ತು, ಶಾಸಕಗಳಾದ ಡಾ ಮಂತರಗೌಡ ಎಂಗ ಕೊರವು ಕಾರ್ಯಕ್ಕೆ